ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದೆಹಲಿ ಪ್ರವಾಸ, ನಾಳೆ ನೂತನ ರಾಷ್ಟಪತಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗಿ. ಆಗಸ್ಟ್ 12ರಿಂದ ಅರ್ ಘರ್ ತಿರಂಗ ಕಾರ್ಯಕ್ರಮ, 1 ಕೋಟಿ ಮನೆಗಳಲ್ಲಿ ರಾಷ್ಟಧ್ವಜ ಹಾರಿಸುವ ಸಂಕಲ್ಪ, ಸಚಿವ ಸುನೀಲ್ ಕುಮಾರ್. ಕೊಡಗು ಭೂಕುಸಿತ, ಮಳೆಗಾಲ ಮುಗಿದ ಬಳಿಕ ತಜ್ಞರ ತಂಡದಿಂದ ಅಧ್ಯಯನ, ಸಚಿವ अम्बेडकर ने लोकतंत्र के सामाजिक और राजनैतिक आयामों के बीच के अंतर को स्पष्ट किया था। उन्होंने कहा था कि हमें केवल राजनीतिक लोकतंत्र से संतुष्ट नहीं होना चाहिए। मैं उनके शब्दों को आप सबके साथ साझा करता हूं। उन्होंने कहा था, हमें अपने राजनैतिक लोकतंत्र को एक सामाजिक लोकतंत्र भी बनाना चाहिए। राजनैतिक लोकतंत्र टिक नहीं सकता यदि वह सामाजिक लोकतंत्र पर आधारित न हो। सामाजिक लोकतंत्र का क्या अर्थ है? इसका अर्थ है जीवन का वह तरीका जो स्वतंत्रता, समानता और बंधुता को जीवन के सिद्धांतों के रूप में मान्यता देता है। स्वतंत्रता, समानता और बंधुता के इन सिद्धांतों को एक त्रिमूर्ति के अलग अलग हिस्सों के रूप में नहीं देखना चाहिए। उनकी त्रिमूर्ति का वास्तविक अर्थ यह है कि उनमें से किसी भी हिस्से को एक दूसरे से अलग करने पर लोकतंत्र का वास्तविक उद्देश्य ही समाप्त हो जाता है। प्यारे देशवासियों, जीवन मूल्यों की यह त्रिमूर्ति ಆದರ್ಶಯುಕ್ತ ಉದಾರತಾಪೂರ್ಣ ಔರ್ ಪ್ರೇರಣಾದಾಯಕ ಹೈ. ಈ ಸ್ತ್ರೀಮೂರ್ತಿ ಕೋ ಅಮೂರ್ತ ಅವಧಾರಣಾ ಮಾತ್ರ ಸಮಜನಾ ಗಲತ್ ಹೋಗಾ. ಕೇವಲ ಆಧುನಿಕ ಹೀ ನಹೀ ಬಲ್ಕಿ ಹಮಾರಾ ಪ್ರಾಚೀನ ಇತಿಹಾಸ ಭೀ ಇಸ್ ಬಾತ್ ಕಿ ಗವಾಹಿ ದೇತಾ ಹೈ ಕಿ ವೇ ತೀನೋ ಜೀವನ ಮೂಲ್ಯ ಹಮಾರೆ ಜೀವನ ಕಿ ಸಚ್ಚಾಯಿ ಹೈ. ಉನ್ನೇ ಹಾಸಿಲ್ ಕಿಯಾ ಜಾ ಸಕ್ತಾ ಹೈ ಔರ್ ವಸ್ತುತಃ ಉನ್ನೇ ವಿಭಿನ್ನ ಯುಗೋ ಮೇ ಹಾಸಿಲ್ ಕಿಯಾ ಭೀ ಗಯಾ ಹೈ. ಹಮಾರೆ ಪೂರ್ವಜೋ ಔರ್ ಹಮಾರೆ ಆಧುನಿಕ ರಾಷ್ಟ್ರ ನಿರ್ಮಾತಾಓ ನೇ ಅಪ್ನೆ ಕಠಿಣ ಪರಿಶ್ರಮ ಔರ್ ಸೇವಾ ಭಾವನಾ ಕೆ ದ್ವಾರಾ ನ್ಯಾಯ ಸ್ವತಂತ್ರತಾ ಸಮತಾ ಔರ್ ಬಂಧುತಾ ಕೆ ಆದರ್ಶೋ ಕೋ ಚರಿತಾರ್ಥ ಕಿಯಾ ಥಾ. ಹಮೇ ಕೇವಲ ಉನ್ಕೆ ಪದ ಚಿಹ್ನೋ ಪರ್ ಚಲನಾ ಹೈ ಔರ್ ಆಗೆ ಬಢತೇ ರಹನಾ ಹೈ. ಸವಾಲ್ ಉಠತಾ ಹೈ ಕಿ ಆಜ್ ಕೆ ಸಂದರ್ಭ ಮೇ ಏಕ ಸಾಮಾನ್ಯ ನಾಗರಿಕ ಕೆ ಲಿಯೆ ಐಸೆ ಆದರ್ಶೋ ಕಾ ಕ್ಯಾ ಅರ್ಥ ಹೈ. ಮೇರಾ ಮಾನನಾ ಹೈ ಕಿ ಉನ್ ಆದರ್ಶೋ ಕಾ ಪ್ರಮುಖ ಲಕ್ಷ್ಯ ಸಾಮಾನ್ಯ ವ್ಯಕ್ತಿ ಕೆ ಲಿಯೆ ಸುಖಮಯ ಜೀವನ ಕಾ ಮಾರ್ಗ ಪ್ರಶಸ್ತ ಕರ್ನಾ ಹೈ. ಇಸ್ಕೆ ಲಿಯೆ ಸಬ್ಸೆ ಪಹಲೆ ಸಾಮಾನ್ಯ ಲೋಗೋ ಕಿ ಮೂಲಭೂತ ಅವಶ್ಯಕತಾಯ ಪೂರಿ ಕಿ ಔರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಸೆ ಲೇಕರ್ ಸರೋಜಿನಿ ನಾಯ್ಡು ಔರ್ ಕಮಲಾ ದೇವಿ ಚಟ್ಟೋಪಾಧ್ಯಾಯ ತಕ್ ಆವಾಸ್ ತಥಾ ಪೀನೆ ಕೆ ಪಾನಿ ಔರ್ ಬಿಜಲಿ ಕಿ ಸುವಿಧಾ ಉಪಲಬ್ಧ ಹೋ ಇಸ್ ದಿಶಾ ಮೇ ಹಮ್ ಕಾಮ ಕರ್ ರಹೇ ಹೈ. ಯೇ ಬದಲಾವ್ ವಿಕಾಸ್ ಕಿ ಬಢತಿ ಹುಯಿ ಗತಿ ತಥಾ ಭೇದಭಾವ ಸೆ ಪೂರ್ಣತಾ ಮುಕ್ತ ಸುಶಾಸನ ದ್ವಾರಾ ಹಿ ಸಂಭವ ಹೋ ಸಕಾ ಹೈ. ಮೂಲಭೂತ ಅವಶ್ಯಕತಾಓ ಕೋ ಉಪಲಬ್ಧ ಕರಾನೆ ಕೆ ಬಾದ್ ಯೇ ಸುನಿಶ್ಚಿತ ಕರ್ನಾ ಹೈ ಕಿ ಪ್ರತ್ಯೇಕ ನಾಗರಿಕ ಅಪ್ನಿ ಕ್ಷಮತಾಓ ಕಾ ಉಪಯೋಗ ಕರ್ತೆ ಹುಯೇ ಖುಷಿ ಕೆ ಅವಸರ ತಲಾಸೆ ತಥಾ ಅಪ್ನೆ ನಿತಾಂತ ನಿಜಿ ಗುಣೋ ಕಾ ಸಮುಚಿತ ಉಪಯೋಗ ಕರ್ತೆ ಹುಯೇ ಅಪ್ನಿ ನಿಯತಿ ಕಾ ನಿರ್ಮಾಣ ಕರೆ. ಇಸ್ ದಿಶಾ ಮೇ ಆಗೆ ಬಢನೆ ಕೆ ಲಿಯೆ ಶಿಕ್ಷಾ ಹಿ ಮುಖ್ಯ ಸಾಧನ ಹೈ. ಮೇರಾ ಮಾನನಾ ಹೈ ಕಿ ಆದರ್ಶಯುಕ್ತ ಉದಾರತಾಪೂರ್ಣ ಔರ್ ಪ್ರೇರಣಾದಾಯಕ ಹೈ. ಇಸ್ ಸ್ತ್ರೀಮೂರ್ತಿ ಕೋ ಅಮೂರ್ತ ಅವಧಾರಣಾ ಮಾತ್ರ ಸಮಜನಾ ಗಲತ್ ಹೋಗಾ. ಕೇವಲ ಆಧುನಿಕ ಹಿ ನಹೀ ಬಲ್ಕಿ ಹಮಾರಾ ಪ್ರಾಚೀನ ಇತಿಹಾಸ ಭೀ ಇಸ್ ಬಾತ್ ಕಿ ಗವಾಹಿ ದೇತಾ ಹೈ ಕಿ ವೇ ತೀನೋ ಜೀವನ ಮೂಲ್ಯ ಹಮಾರೆ ಜೀವನ ಕಿ ಸಚ್ಚಾಯಿ ಹೈ. ಉನ್ನೇ ಹಾಸಿಲ್ ಕಿಯಾ ಜಾ ಸಕ್ತಾ ಹೈ ಔರ್ ವಸ್ತುತಃ ಉನ್ನೇ ವಿಭಿನ್ನ ಯುಗೋ ಮೇ ಹಾಸಿಲ್ ಕಿಯಾ ಭೀ ಗಯಾ ಹೈ. ಹಮಾರೆ ಪೂರ್ವಜೋ ಔರ್ ಹಮಾರೆ ಆಧುನಿಕ ರಾಷ್ಟ್ರ ನಿರ್ಮಾತಾಓ ನೇ ಅಪ್ನೆ ಕಠಿಣ ಪರಿಶ್ರಮ ಔರ್ ಸೇವಾ ಭಾವನಾ ಕೆ ದ್ವಾರಾ ನ್ಯಾಯ ಸ್ವತಂತ್ರತಾ ಸಮತಾ ಔರ್ ಬಂಧುತಾ ಕೆ ಆದರ್ಶೋ ಕೋ ಚರಿತಾರ್ಥ ಕಿಯಾ ಥಾ. ಹಮೇ ಕೇವಲ ಉನ್ಕೆ ಪದ ಚಿಹ್ನೋ ಪರ್ ಚಲನಾ ಹೈ ಔರ್ ಆಗೆ ಬಢತೆ ರಹನಾ ಹೈ. ಸವಾಲ್ ಉಠತಾ ಹೈ ಕಿ ಆಜ್ ಕೆ ಸಂದರ್ಭ ಮೇ ಏಕ ಸಾಮಾನ್ಯ ನಾಗರಿಕ ಕೆ ಲಿಯೆ ಐಸೆ ಆದರ್ಶೋ ಕಾ ಕ್ಯಾ ಅರ್ಥ ಹೈ. ಮೇರಾ ಮಾನನಾ ಹೈ ಕಿ ಉನ್ ಆದರ್ಶೋ ಕಾ ಪ್ರಮುಖ ಲಕ್ಷ್ಯ ಸಾಮಾನ್ಯ ವ್ಯಕ್ತಿ ಕೆ ಲಿಯೆ ಸುಖಮಯ ಜೀವನ ಕಾ ಮಾರ್ಗ ಪ್ರಶಸ್ತ ಕರ್ನಾ ಹೈ. ಇಸ್ಕೆ ಲಿಯೆ ಸಬ್ಸೆ ಪಹಲೆ ಸಾಮಾನ್ಯ ಲೋಗೋ ಕಿ ಮೂಲಭೂತ ಅವಶ್ಯಕತಾಯ ಪೂರಿ ಕಿ. ಮೀ ಆಸ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಥ್ರೂ ಯೋರ್ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಆಸ್ ಐ ಡೆಮಿಟ್ ಆವಾಸ್ ತಥಾ ಪೀನೆ ಕೆ ಪಾನಿ ಔರ್ ಬಿಜಲಿ ಕಿ ಸುವಿಧಾ ಉಪಲಬ್ಧ ಹೋ ಇಸ್ ದಿಶಾ ಮೇ ಹಮ್ ಕಾಮ ಕರ್ ರಹೇ ಹೈ. ಯೇ ಬದಲಾವ್ ವಿಕಾಸ್ ಕಿ ಬಢತಿ ಹುಯಿ ಗತಿ ತಥಾ ಭೇದಭಾವ ಸೆ ಪೂರ್ಣತಾ ಮುಕ್ತ ಸುಶಾಸನ ದ್ವಾರಾ ಹಿ ಸಂಭವ ಹೋ ಸಕಾ ಹೈ. ಮೂಲಭೂತ ಅವಶ್ಯಕತಾಓ ಕೋ ಉಪಲಬ್ಧ ಕರಾನೆ ಕೆ ಬಾದ್ ಯೇ ಸುನಿಶ್ಚಿತ ಕರ್ನಾ ಹೈ ಕಿ ಪ್ರತ್ಯೇಕ ನಾಗರಿಕ ಅಪ್ನಿ ಕ್ಷಮತಾಓ ಕಾ ಉಪಯೋಗ ಕರ್ತೆ ಹುಯೇ ಖುಷಿ ಕೆ ಅವಸರ ತಲಾಸೆ ತಥಾ ಅಪ್ನೆ ನಿತಾಂತ ನಿಜಿ ಗುಣೋ ಕಾ ಸಮುಚಿತ ಉಪಯೋಗ ಕರ್ತೆ ಹುಯೇ ಅಪ್ನಿ ನಿಯತಿ ಕಾ ನಿರ್ಮಾಣ ಕರೆ. ಇಸ್ ಡೆಲಿಬ್ರೇಟ್ ದ 75th ಆನಿವರ್ಸರಿ ಆಫ್ ಇಂಡಿಪೆಂಡೆನ್ಸ್ ವಿ ವಿಲ್ ಎಂಟರ್ ದಿ ಅಮೃತ್ ಕಾಲ್ ಸಿಸ್ಟರ್ಸ್ ಅಂಡ್ ಫೌಂಡರ್ಸ್ ಆಫ್ ಅವರ್ ಮಾಡರ್ನ್ ನೇಷನ್ ಎಕ್ಸೆಂಪ್ಲಿಫೈಡ್ ದ ಮೀನಿಂಗ್ ಆಫ್ ಜಸ್ಟಿಸ್ ಲಿಬರ್ಟಿ ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ವಿತ್ ಹಾರ್ಡ್ ವರ್ಕ್ ಅಂಡ್ ಆನ್ ಆಟಿಟ್ಯೂಡ್ ಆಫ್ ಸರ್ವಿಸ್. ವಿ ಓನ್ಲಿ ಹ್ಯಾವ್ ಟು ಫಾಲೋ ಇನ್ ದೇರ್ ಫುಟ್ ಸ್ಟೆಪ್ಸ್ ಅಂಡ್ ಕೀಪ್ ವಾಕಿಂಗ್. ಅಂಡ್ ವಾಟ್ ಡೂ ಸಚ್ ಐಡಿಯಲ್ಸ್ ಮೀನ್ ಫಾರ್ ಎ ಕಾಮನ್ ಸಿಟಿಜನ್ ಟುಡೇ? ಐ ಬಿಲೀವ್ ದ ಚೀಫ್ ಗೋಲ್ ಇಸ್ ಟು ಹೆಲ್ಪ್ ದೆಮ್ ಡಿಸ್ಕವರ್ ದ ಜಾಯ್ ಆಫ್ ಲಿವಿಂಗ್. ಫಾರ್ ದ್ಯಾಟ್ ಫಸ್ಟ್ ಆಫ್ ಆಲ್ ದೇರ್ ಬೇಸಿಕ್ ನೆಸೆಸಿಟೀಸ್ must be taken care of. We have indeed come a long way from the days of shortages of resources. We are working with the objective of providing better housing and access to drinking water and electricity for every family. This change has been made possible by the momentum of development and good governance which knows no discrimination. Once the basic necessities are taken care of, the next requirement is to let each citizen pursue happiness by discovering their potential and letting them do what they alone are destined to do. Here, education is the key. I believe the National Education Policy will go a long way in making it possible for young Indians to connect with their heritage and also find their feet in the 21st century. To let them flourish tomorrow, healthcare is essential. The pandemic has underlined the need to further improve the public healthcare infrastructure. I am glad that the government has accorded top priority to this task. Once education and healthcare are in place, economic reforms will let citizens find the best course for their lives. I firmly believe that our country is getting equipped to make the 21st century the century of India. Dear citizens, during the 5 years of my term, I have discharged my responsibilities to the best of my ability. I have been conscious of being a successor to great icons like Dr. Rajendra Prasad, Dr. S. Radhakrishnan, and Dr. APJ Abdul Kalam. When I entered the Rashtrapati Bhavan, my immediate predecessor, Sri Pranab Mukherjee, also shared his wise counsel with me about my duties. Still, whenever I was in doubt, I turned to Gandhiji and his famous talisman. His advice of recalling the face of the poorest man and asking myself if the step I am about to take will be of any use to him. At the risk of repeating myself, I will urge you to contemplate Gandhiji's life